ಹಾಗೆ ಬಿರುಗಾಳಿಗೂ ಅಷ್ಟು ಸುಲಭವಾಗಿ ಬೀಳೋದಿಲ್ಲ. ಆಳವಾಗಿ ಬೇರು ಬಿಡುವ ಗ್ಲಿರ್ಸೀಡಿಯವು ನಿರಂತರವಾಗಿ ಹಸಿರಲೆ ಸೊಪ್ಪನ್ನು ಕೊಡ್ತಾ ಇರುತ್ತೆ. ಬೇಸಿಗೆ ಸಮೀಪಿಸುತ್ತಿದ್ದಂತೆ ಈ ಗಿಡದಲ್ಲಿ ಅಥವಾ ಮರದಲ್ಲಿ ಎಲೆಗಳೆಲ್ಲ ಉದುರಿ ಹೂಗಳು ಮೂಡ್ತವೆ. ಗಿಡ ಅಥವಾ ಮರದ ತುಂಬ ಹೂಗಳು ಮಕರಂಧವನ್ನು ಅಥವಾ ಪರಾಗವನ್ನು ಕೊಡಲಿಕ್ಕೆ ದುಂಬಿಗಳನ್ನು ಜೇನುನೊಣಗಳನ್ನು ಆಕರ್ಷಣೆ ಮಾಡುತ್ತವೆ. ಮಳೆ ಆಶ್ರಿತವಾಗಿ ಆರಾಮಾಗಿ ಇದನ್ನು ಬೆಳ್ಕೊಳ್ಬೋದು, ಗೊಬ್ಬರಕ್ಕೆ ಉಪಯೋಗಿಸ್ಕೊಳ್ಬೋದು, ದನಕರುಗಳಿಗೆ ಮೇವಾಗಿ ಕೊಡ್ಬೋದು, ಬೇಲಿಗೆ ಭದ್ರವಾಗಿ ಜೀವಂತ ಗೂಟಗಳನ್ನಾಗಿ ರೂಪಿಸ್ಕೊಳ್ಬೋದು, ಹಂದ್ರ ಹಾಕ್ಲಿಕ್ಕೂ ಅಥವಾ ಬೇರೆ ಬೇರೆ ಬಳ್ಳಿಗಳನ್ನು ಹಬ್ಬಿಸ್ಲಿಕ್ಕೂ ಕವಲು ಗೂಟಗಳನ್ನು ನೆಟ್ಕೊಂಡು ಚಿಗುರು ಬರೆಸ್ಕೊಂಡು ಹಾಗೆ ಬಹುಕಾಲ ಇಟ್ಕೊಳ್ಬೋದು. ಹೀಗೆ ಗ್ಲಿರ್ಸೀಡಿಯದ ಬಳಕೆ ಚೆನ್ನಾಗಿದೆ. ಮಣ್ಣಿನ ಫಲವತ್ತತೆಯನ್ನು ಸುಧಾರಣೆ ಮಾಡುವ ಗ್ಲಿರ್ಸೀಡಿಯ ದ್ವಿದಳ ಧಾನ್ಯದ ಗುಂಪಿಗೆ ಸೇರಿದೆ. ಬೀಜಗಳಿಂದ ಟೊಂಗೆಗಳಿಂದ ಇದನ್ನು ಅಭಿವೃದ್ಧಿಪಡಿಸಿಕೊಳ್ಬೋದು. ಎಷ್ಟೋ ಜನ ತೋಟಗಳಲ್ಲಿ ಗದ್ದೆಯ ಬದುಗಳಲ್ಲಿ ಇದನ್ನು ಹಾಕ್ಕೊಂಡು ಆಗಾಗ್ಗೆ ಮಣ್ಣಿಗೆ ಸೇರಿಸಿ ಫಲವತ್ತತೆಯನ್ನು ಸುಧಾರಣೆ ಮಾಡಿಕೊಳ್ತಾರೆ. ರೈತ ಸ್ನೇಹಿ ಗ್ಲಿರ್ಸೀಡಿಯದ ಬಗ್ಗೆ ರಚಿಸಿರುವ ಹಾಡನ್ನು ಈಗ ಪ್ರಸ್ತುತಪಡಿಸಿದರೆ ವಿ ಟಿ ಶ್ರೀನಿವಾಸ್ ಅವರು. ಗ್ಲಿರ್ಸೀಡಿಯ ರೈತರ ಗೆಳೆಯ, ತೋಟಕ್ಕೆ ನೀ ಹಬಯ, ಗೊಬ್ಬರಕ್ಕೆ ನಿನ್ನಿಂದ ಸಹಾಯ. ಓ ಗ್ಲಿರ್ಸೀಡಿಯ, ಓ ಗ್ಲಿರ್ಸೀಡಿಯ, ಗ್ಲಿರ್ಸೀಡಿಯ ರೈತರ ಗೆಳೆಯ, ತೋಟಕ್ಕೆ ನೀ ಹಬಯ, ಗೊಬ್ಬರಕ್ಕೆ ನಿನ್ನಿಂದ ಸಹಾಯ. ಓ ಗ್ಲಿರ್ಸೀಡಿಯ, ಓ ಗ್ಲಿರ್ಸೀಡಿಯ, ಜನಮೆಚ್ಚುವ ಗುಣ ನಿನ್ನಲ್ಲಿದೆ ಬಲು ಗಟ್ಟಿತನ, ನಿನಗಿದೆ ತುಂಬಾ ಒಳ್ಳೆತನ, ರೈತರಿಗಿದೆ ನಿನ್ನ ಗೆಳೆತನ. ನಿನ್ನದು ಜನಮೆಚ್ಚುವ ಗುಣ ನಿನ್ನಲ್ಲಿದೆ ಬಲು ಗಟ್ಟಿತನ, ನಿನಗಿದೆ ತುಂಬಾ ಒಳ್ಳೆತನ, ರೈತರಿಗಿದೆ ನಿನ್ನ ಗೆಳೆತನ, ರೈತರಿಗಿದೆ ನಿನ್ನ ಗೆಳೆತನ. ಗ್ಲಿರ್ಸೀಡಿಯ ರೈತರ ಗೆಳೆಯ, ತೋಟಕ್ಕೆ ನೀ ಅಭಯ, ಗೊಬ್ಬರಕ್ಕೆ ನಿನ್ನಿಂದ ಸಹಾಯ. ಓ ಗ್ಲಿರ್ಸೀಡಿಯ, ಓ ಗ್ಲಿರ್ಸೀಡಿಯ, ವಾರ್ಷಿಕ ಸ್ವಭಾವ ನೀಗಿಸುತ್ತಿ ಗೊಬ್ಬರದ ಅಭಾವ, ಬೇಲಿಗೆ ನಿನ್ನಿಂದಲೇ ಬಲ, ಅಂದರಗಳಿಗೆ ಆಧಾರ. ನಿನ್ನದು ಬಹುವಾರ್ಷಿಕ ಸ್ವಭಾವ ನೀಗಿಸುತ್ತಿ ಗೊಬ್ಬರದ ಅಭಾವ, ಬೇಲಿಗೆ ನಿನ್ನಿಂದಲೇ ಬಲ, ಅಂದರಗಳಿಗೆ ಆಧಾರ, ಅಂದರಗಳಿಗೆ ಆಧಾರ. ಗ್ಲಿರ್ಸೀಡಿಯ ರೈತರ ಗೆಳೆಯ, ತೋಟಕ್ಕೆ ನೀ ಹಬಯ, ಗೊಬ್ಬರಕ್ಕೆ ನಿನ್ನಿಂದ ಸಹಾಯ. ಓ ಗ್ಲಿರ್ಸೀಡಿಯ, ಓ ಗ್ಲಿರ್ಸೀಡಿಯ, ಧಾನ್ಯದ ಗುಂಪು ನಿನ್ನದು, ಬೇಸಿಗೆಯಲ್ಲಿ ಎಲೆ ಇರದು, ನಿನ್ನ ಸೌದೆಯು ಗಟ್ಟಿಯಾದುದು, ಬರಸಹಿಸುವ ಗುಣ ನಿನ್ನದು. ದ್ವಿದಳ ಧಾನ್ಯದ ಗುಂಪು ನಿನ್ನದು, ಬೇಸಿಗೆಯಲ್ಲಿ ಎಲೆ ಇರದು, ನಿನ್ನ ಸೌದೆಯು ಗಟ್ಟಿಯಾದುದು, ಬರಸಹಿಸುವ ಗುಣ ನಿನ್ನದು, ಬರಸಹಿಸುವ ಗುಣ ನಿನ್ನದು. ಗ್ಲಿರ್ಸೀಡಿಯ ರೈತರ ಗೆಳೆಯ, ತೋಟಕ್ಕೆ ನೀ ಅಭಯ,

ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಿಧನ ಸುದ್ದಿ. ಮೈಸೂರು ವಾಸಂಜ ಬೋವಿರೆಂಡ ಎಂ ಚಿನ್ನಪ್ಪಾಯಂಗ ಇಂದು ಪೊಲಾಕ ಮರಣಪಟ್ಟಿತ್ತು. ನಡಿಕೇರಿಂಡ ಚಿನ್ನಪ್ಪ ಜಂಡ ಕುರುಮೋ ಪಟ್ಟೋಲೆ ಪಳಮೆ ಕೃತಿನ ತರ್ಜುಮೆ ಮಾಡಿನ ಡಾಕ್ಟರ್ ಬೋವಿರೆಂಡ ನಂಜಮ್ಮ ಚಿನ್ನಪ್ಪಾಯಂಗಡ ಒಡೆಯ ಒಂಬತ್ತೊಂಬತ್ತು ಬೈತ್ರ ಬೋವಿರೆಂಡ ಎಂ ಚಿನ್ನಪ್ಪಾಯಂಗಡ ದಪ್ಪನ ಕಾರ್ಯ ಇಂದು ಮೈಸೂರು ನಡೆದಿತ್ತು. ಕೋತೂರು ಗ್ರಾಮತ್ರ ಹೆಮ್ಮಚ್ಚಿಮನೆ ಪೌತಿ ದಾಸಮಯ್ಯ ಅಯ್ಯಂಗಡ ಮೋವು ಜಗದೀಶಯ್ಯಂಗ ಅರವತ್ತೊಂದನೇ ಬೈತಲು ಇಂದು ಮಜ್ಜನ ಮರಣಪಟ್ಟಿತ್ತು. ಹೆಮ್ಮಚ್ಚಿಮನೆ ಜಗದೀಶಯ್ಯಂಗಡ ಆಖಿರಿ ಕಾರ್ಯ ನಾಳೆ ಪೊಲಕ ಪತ್ತರೆ ಗಂಟೆಗೆ ಕೋತೂರು ಗ್ರಾಮತ್ರ ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡಪ. ಮೂಲತ್ತು ಕಡಗದಾಳಕಾರನ ಬೆಂಗಳೂರು ವಾಸಯಿಂಜ ಮಾದಿಟಿರ ಗಪ್ಪು ಮಾಚಯ್ಯಂಗ ಇಂದು ಬೆಂಗಳೂರು ಮರಣಪಟ್ಟಿತ್ತು. ಒಂಬತ್ತೇಳು ಬೈತ್ರ ಮಾದಿಟಿರ ಗಪ್ಪು ಮಾಚಯ್ಯಂಗಡ ಆಖಿರಿ ಕಾರ್ಯ ನಾಳೆ ಬೆಂಗಳೂರು ನಡಪ. ಆಲೂರು ಸಿದ್ದಾಪುರ ಹಿಲಿಗೇರಿ ಗ್ರಾಮದ ದಿವಂಗತ ಕ್ವಾಟೆರ ಕೈಮಂದನ ಉತ್ತಯ್ಯನವರ ಧರ್ಮಪತ್ನಿ ಸುಬ್ಬಮ್ಮ ಅವರು ಎಂಬತ್ತೊಂಬತ್ತನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಸುಬ್ಬಮ್ಮ ಅವರ ಅಂತ್ಯಕ್ರಿಯೆ ಅವರ ಸ್ವಂತ ಮನೆ ಹಿಲಿಗೇರಿ ಆಲೂರು ಸಿದ್ದಾಪುರದಲ್ಲಿ ನಾಳೆ ಮಧ್ಯಾಹ್ನ 2 ಗಂಟೆಯೊಳಗೆ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದ್ತಾ ಇರೋ ಕಾನಡ್ಕ ಡೀನ ದೇವಯ್ಯ. ಜಂಪೆ ಮುಖ್ಯಾಂಶಗ. ಪ್ರಪ್ರಥಮ ಕುಟುಂಬ ಬಾಂಧವ್ಯ ಬೆಸೆದ ಕೌಟುಂಬಿಕ ಕ್ರೀಡಾಕೂಟ ಕೆದಂಬಡಿ ಕ್ರಿಕೆಟ್ ಹಬ್ಬ April 15-25. ಮಹಿಳೆಯರಿಗೆ ಸಮಾನ ಅವಕಾಶ ಸಿಕ್ಕಿರೆ ಎಲ್ಲಾ ಕ್ಷೇತ್ರಗಳು ಸಾಧನೆ ಮಾಡಿಕೆ ಸಾಧ್ಯ, ಬಿವಿ ಜಯಣ್ಣ. ಜಂಪಿನ ವಿವರ. ದೇಶ ವಿಶ್ವದ ಪ್ರಪ್ರಥಮ ಕುಟುಂಬ ಬಾಂಧವ್ಯ ಮೂಡಿಸಿದ ಕೌಟುಂಬಿಕ ಕ್ರೀಡಾಕೂಟ 28ನೇ ವರ್ಷದ ಕೆದಂಬಾಡಿ ಕ್ರಿಕೆಟ್ ಹಬ್ಬ 10 ಕುಟುಂಬ 18 ಗೋತ್ರದ ಗೌಡ ಕ್ರಿಕೆಟ್ ಪಂದ್ಯಾಟ April 15-25 ಕೆದಂಬಾಡಿ ಕ್ರಿಕೆಟ್ ಆಟದ ಬಾಣಿ ಚಟ್ಟಿಮಾನಿ ಇಲ್ಲಿ ನಡೆದಿದೆ. ಹೆಣ್ಣು ಮಕ್ಕಳಿಗೆ ಸಮಾನ ಅವಕಾಶ ಸಿಕ್ಕಿರೆ ಎಲ್ಲಾ ಕ್ಷೇತ್ರಗಳು ಮತ್ತಷ್ಟು ಸಾಧನೆ ಮಾಡಿಕೆ ಸಾಧ್ಯತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಬಿವಿ ಜಯಣ್ಣ ಅಭಿಪ್ರಾಯಪಟ್ಟು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ತಾಲೂಕು ಕಡೆಯಿಂದ ಸೋಮಾರ್ಪೇಟೆ ಚನ್ನಬಸಪ್ಪ ಸಭಾಬಾಡಲಿ ಅಂತಾರಾಷ್ಟೀಯ ಮಹಿಳಾ ದಿನದ ಪ್ರಯುಕ್ತ ಹಮ್ಮಿಕೊಂಡಿದ್ದ ತಾಲೂಕಿನ ಮಹಿಳಾ ಪಿಡಿಒಗಳಿಗೆ ಹಮ್ಮಿಕೊಂಡಿದ್ದ ಸನ್ಮಾನ ಜಂಬರ್ನ ಉದ್ಘಾಟಿಸಿ ಅವು ಮಾತನಾಡಿದವು. ಮಹಿಳೆಯರು ಇಂದು ಪ್ರತಿಯೊಂದು ಕ್ಷೇತ್ರದಲ್ಲಿ ದುಡಿತಿದ್ದು ಆ ನಿಟ್ಟಿನಲ್ಲಿ ಎಲ್ಲಾ ಕ್ಷೇತ್ರಗಳು ಮಹಿಳೆಯರಿಗೆ ಸಮಾನ ಅವಕಾಶ ಕೊಟ್ಟಲ್ಲಿ ಪುರುಷರಿಗೆ ಸರಿ ಸಮಾನರಾಗಿ ಸಾಧನೆ ಮಾಡಿಕೆ ಅನುಕೂಲ ಆದೇತ ಹೇಳಿದವು. ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕೂಡುಕೂಟಲ್ಲಿ ಮಡಿಕೇರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಷ್ಟೀಯ ವಿಜ್ಞಾನ ದಿನ ಆಚರಿಸಿದವು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿಕ್ಷಣಾಧಿಕಾರಿ ದೊಡ್ಡೇಗೌಡ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಸರ್ ಸಿವಿ ರಾಮನ್ ಅವು ವಿಜ್ಞಾನಕ್ಕೆ ಕೊಟ್ಟಿರುವ ಕೊಡುಗೆ ದೊಡ್ಡದು, ವಿದ್ಯಾರ್ಥಿಗ ವೈಜ್ಞಾನಿಕ ಪ್ರಜ್ಞೆ ಬೆಳೆಸಿಕೊಂಡು ಅವಶ್ಯಕತಾ ಹೇಳಿದವು. ಜಿಲ್ಲೆಯಲ್ಲಿ ರಾಷ್ಟೀಯ ಜಂತುಹುಳು ನಿವಾರಣಾ ಜಂಬರದ ಉದ್ಘಾಟನೆ March 13 ಬೆಳಗ್ಗೆ 10:00 ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಬಾಕ್ಸಿಂಗ್ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದಿದ್ದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಅವರು ತಿಳಿಸಿದರು. ಮುಂಜಾನೀರ ಚೆಂಗಪ್ಪ ಅವಕ್ಕೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಡಾಕ್ಟರ್ ಪದವಿ ಸಿಕ್ಕಿತು. ಪ್ರಪೋಸಿಷನ್ ಫಾರ್ ಇಂಪ್ರೂವಿಂಗ್ ದ ರೊಬಸ್ಟನ್ಸ್ ಆಫ್ ಟೆಲಿಕಾಂ ಸರ್ವಿಸ್ ಬೈ ಡಿಪ್ಲಾಯಿಂಗ್ ಕ್ಲೌಡ್ ಬೇಸ್ಡ್ ಪಬ್ಲಿಕ್ ಕೀ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್ ಆನ್ ಎನ್ಎಫ್ಇ ಇನ್ಫ್ರಾಸ್ಟ್ರಕ್ಚರ್ ತಿಳುವ ವಿಷಯದಡಿ ಮಂಡನೆ ಮಾಡಿದ ಪ್ರಬಂಧಕ್ಕೆ ಪಿಎಚ್ಡಿ ಪದವಿನ 2023 February 24 ನಡೆದ ಕರ್ನಾಟಕ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ 22ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಪ್ರದಾನ ಮಾಡಿದವು. ಯಾವುದೇ ಕ್ರೀಡೆ ಅಭಿವೃದ್ಧಿ ಆಕೆ ಉತ್ತಮ ಮೂಲ ಸೌಕರ್ಯ ಬೇಕು. ಕೊಡಗಿನಲ್ಲಿ 7 ತಿಂಗಳು ಮಾತ್ರ ಮಳೆ ಮುಂದುವರಿಯುವ ಕಾರಣ ಹೊರಾಂಗಣದಲ್ಲಿ ಕೇವಲ 5 ತಿಂಗಳು ಮಾತ್ರ ಆಡಿಕೆ ಸಾಧ್ಯತೆ. ಇದರಿಂದ ಬಹು ಕ್ರೀಡಾ ಸೌಲಭ್ಯದೊಟ್ಟಿಗೆ ಒಳಾಂಗಣ ಕ್ರೀಡಾಂಗಣದ ಅಗತ್ಯ ಹುಟ್ಟುತ್ತ ಅಂತಾರಾಷ್ಟೀಯ ರಗ್ಬಿ ಆಟಗಾರ ಮಾದಂಡ ತಿಮ್ಮಯ್ಯ ಅಭಿಪ್ರಾಯಪಟ್ಟು. ಕೂತಿ ಗ್ರಾಮದ ಶ್ರೀ ಸೋಮೇಶ್ವರ ಯುವಕ ಸಂಘದ ವತಿಯಿಂದ ರಾಜ್ಯಮಟ್ಟದ ಕಬಡ್ಡಿ ಮತ್ತು ಹೆಣ್ಣು ಮಕ್ಕಳಿಗೆ ಥ್ರೋಬಾಲ್ ಕ್ರೀಡಾಕೂಟ 12 ಬೆಳಗ್ಗೆ 10 ಗಂಟೆಗೆ ಕೂತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆನ ಆಟದ ಬಾಣಿಯಲ್ಲಿ ನಡೆದಿದೆ. ಹೆಂಗಸರಿಗೆ ಮತ್ತೆ ಗಂಡಸರಿಗೆ ಹಗ್ಗ ಜಗಟ ಉಟ್ಟು ಕಬಡ್ಡಿ ಶುರುನೈನ 30,000 ಎರಡನೇನ 20,000 ಟ್ರೋಫಿ ಕೊಟ್ಟವೇತ ಕಾರ್ಯದರ್ಶಿ ಕೆಕೆ ಲಕ್ಷ್ಮೀಕಾಂತ ಅವರು ತಿಳಿಸಿದರು. ಪ್ರಸಕ್ತ ಸಾಲಿಗೆ ಮೆಟ್ರಿಕ್ ಮೇಲಿನ ಕೋರ್ಸ್ಗಳಲ್ಲಿ ಕಲಿತಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಪ್ರವರ್ಗ 1 ಅಲೆಮಾರಿ ಅಲೆ ಅಲೆಮಾರಿ ವಿದ್ಯಾರ್ಥಿಗಳಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮುಖಾಂತರ ಕೊಡುತ್ತಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಶುಲ್ಕ ವಿನಾಯಿತಿ ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕಾಗಿ ಆನ್ಲೈನ್ಲ್ಲಿ ಅರ್ಜಿ ಕರೆದಿದ್ದು ಅರ್ಜಿಗಳನ್ನ ಕೊಡಿಕೆ 15 ಕಾಲಾವಕಾಶ ಇದ್ದಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಎನ್ ಮಂಜುನಾಥ್ ತಿಳಿಸಿದರು. ಕೊಡಗು ಜಿಲ್ಲೆಯಲ್ಲಿ ತಾರೀಖು 12ರಂದು ನಡೆಯುವ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘಗಳ 6ನೇ ತರಗತಿ ಸಾಮಾನ್ಯ ಪ್ರವೇಶ ಪರೀಕ್ಷೆನ ಯಾವುದೇ ಅವ್ಯವಹಾರಗಳಿಲ್ಲದಂಗೆ ಸುಗಮವಾಗಿ ನಡೆಸಿಕ್ಕಾಗಿ ದಂಡ ಪ್ರಕ್ರಿಯೆ ಸಮಿತಿ 1973ರ ಕಲಂ 144ರಡಿ ದತ್ತ ಆದ ಅಧಿಕಾರದಂಗೆ ಮಡಿಕೇರಿ ವಿರಾಜಪೇಟೆ ಸೋಮರ್ಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಂಗೆ ಸೋಮರ್ಪೇಟೆ ಸಂತ ಜೋಸೆಫರ ಸಂಯುಕ್ತ ಪಿಒ ಕಾಲೇಜು ಪರೀಕ್ಷಾ ಕೇಂದ್ರದ ಸುತ್ತಿನ 200 ಮೀಟರ್ ವ್ಯಾಪ್ತಿನ ಪ್ರದೇಶದ ನಿರ್ಬಂಧಿತ ಸ್ಥಳ ಘೋಷಿಸಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ಡಾ ಬಿಸಿ ಸತೀಶ್ ಆದೇಶಿಸಲು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಕಾವೇರಿ ಪೊಮ್ಮಕ್ಕಡ ಕೂಟ ಗೋಣಿಗೊಪ್ಪ ಇಂಗಡ ಆದರೆಲ್ಲ ಮೀನ್ಯಾರು ನಮ್ಮ ಇದೆ. March 19 ನಾರಾಚೆ ಪಳಕ 9:30 ಪೊನ್ನಂಪೇಟೆ ಕೊಡೋ ಸಮಾಜದ ನಡಪ. ನಮ್ಮೆರ ಮಾರಿಪತ್ತು ತರಾವರಿ ತೀನಿ ಮೇಳ, ಮಾರಾಟ ಮೇಳ, ಪೊಮ್ಮಕ್ಕ ಆಟಪಾಟ ಪೈಪೋಟಿ, ವಾಲದ ತಾಟು ಪೈಪೋಟಿ, ಹೂ ಅಲಂಕಾರ, ರ್ಯಾಂಪ್ ವಾಕ್ ಅಲತೆ ಪಲತರ ಸಾಂಸ್ಕೃತಿಕ ಕಾರ್ಬಾರಿ ಏರ್ಪಡುತ್ತಿದೆ. ತೀನಿ ಮೇಳ ಪಿಂಜ ಮಾರಾಟ ಮೇಳಕ್ಕೆ ಪೊಮ್ಮಕ್ಕ ಪೆದಾ ನೋಂದಾವಣೆ ಮಾಡಿ ಉಂಡು. ಇದರ ವಿವರ ಪಿಂಜ ಪೆದಾ ನೋಂದಾವಣೆ ಮಾಡಿಯೋಕ್ಕೆ ಸಂಪರ್ಕಿಸಿರಿ ಅಧ್ಯಕ್ಷಿಣಿ ಕೊಟ್ಟಂಗಡ ವಿಜುದೇವಯ್ಯ, ಅಡ್ಡೆಂಗಡ ಸವಿತಾ ನಂಜಪ್ಪ, ನೆಲ್ಲಮಕ್ಕಡ ಪ್ರತಿಷ್ಠಾ ಮಾದಯ್ಯ. ಮೊಬೈಲ್ ನಂಬರ್ 9480 6531 83 9740 24 8305 9448 5 4 7 5 3 0. ಕೊಡವ ಹಾಕಿ ಅಕಾಡೆಮಿ ದಂಡಾಯ್ತ ಇರೋ ದಂಡ 23ನೇ ಕಾಲತ್ರ ಮಹಾಸಭೆ ಇದೇ 13ನೇ ತಿಂಗಳ ಚಪಲಕ 10:00 ಅಧ್ಯಕ್ಷಗಳಾದ ಶ್ರೀ ಪಾಂಡಂಡ ಬೋಪಣ್ಣ ಇಂದ ಅಧ್ಯಕ್ಷತೆಯಲ್ಲಿ ವಿರಾಜಪೇಟೆ ಕೊಡವ ಸಮಾಜದ ಸಭಾಪಾಡಿನ ನಡಪ. ಸದಸ್ಯಂಗೆಲ್ಲ ಇದನ್ನೇ ಆಹ್ವಾನ ಅರಿಂಜಿತ್ ಮಹಾಸಭೆ ಕೂಡಿಯಾಡು ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ ಕಂಡಿತು. ಕಕ್ಕಬೇಲಿ ಪಾಡಿ ಶ್ರೀ ಇಗುತ್ತಪ್ಪ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ದೇವಸ್ಥಾನ ಮಹಾದ್ವಾರ ನಿರ್ಮಾಣವಾಗಿದ್ದು ಇದೇ 13ರಂದು ಸೋಮವಾರ ಬೆಳಿಗ್ಗೆ 10:00 ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಸದಸ್ಯರು ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ಕೇಳಿಕೊಂಡಿದ್ದಾರೆ ಅಧ್ಯಕ್ಷರು, ಆಡಳಿತ ಮಂಡಳಿ, ಪಾಡಿ ಶ್ರೀ ಇಗುತ್ತಪ್ಪ ಭಕ್ತ ಜನ ಸಂಘ, ಕಕ್ಕಬ್ಬೆ. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್ ಗೋಣಿಗೊಬ್ಬಲು. ನಮ್ಮಲ್ಲಿ ಎಲ್ಲ ವಿಧದ ತೂಕದ ಯಂತ್ರಗಳು, ಕಳೆಗುಚ್ಚುವ ಮರ ಕೊಯ್ಯುವ ಯಂತ್ರಗಳು, ಮನೆ ಬಳಕೆಯ ಜನರೇಟರ್ಗಳು, ಪೆಟ್ರೋಲ್ ಬ್ಲೋವರ್ಸ್, ಎಚ್ ಡಿ ಪಿ ಸ್ಪ್ರೇಯರ್ಸ್, 5 HP, 8 HP, 16 HP, 28 HP ಸ್ಪ್ರಿಂಕ್ಲರ್ ಸೆಟ್, ಇಟಾಲಿಯನ್ ಹಾಗೂ ಜಲ್ಪರಿ ಸ್ಕಿಪ್ಪರ್ಸ್, ಕೀಟನಾಶಕಗಳು, ಅಲ್ಯೂಮಿನಿಯಂ ಹಾಗೂ ಫೈಬರ್ ಏಣಿಗಳು, ಅಲ್ಯೂಮಿನಿಯಂ ಹಾಗೂ ಎಚ್ ಡಿ ಪಿ ಪೈಪ್ ಮತ್ತು ಫಿಟ್ಟಿಂಗ್ಸ್ ದೊರೆಯುತ್ತದೆ. ಅಲ್ಲದೆ ಎಲ್ಲದರ ಬಿಡಿಭಾಗಗಳು ಹಾಗೂ ಸರ್ವಿಸ್ ಕೂಡ ಲಭ್ಯ. ಸಂಪರ್ಕಿಸಿ 08274-298-705, ಮೊಬೈಲ್ ನಂಬರ್ 9972218440 ಅಥವಾ 9448448744. ಬಾಳಲೆ ಕೊಟ್ಟಕೇರಿ ಗ್ರಾಮ ಮೇಚಂಡ ಗಣಪತಿ ಗಂಗಮ್ಮ ದಂಪತಿರ ಕರುಮೋವ, ಕೊಟ್ಟಂಗಡ ಅನಿಸ್ ಡೀನಾ ದಂಪತಿರ ಮೋವಂಡ ಪೆದ ಇಡುವ ಕಾರ್ಬಾರ್ ನಾಳೆ ನಾರಾಜ ಪೊನ್ನಂಪೇಟೆ ಅಯ್ಯಪ್ಪ ದೇವಸ್ಥಾನದಲ್ಲಿ ಏರ್ಪಾಡು ಮಾಡಿತಿಂತು. ಇದಕ್ಕೆ ಅನಿವಾರ್ಯ ಕಾರಣತ್ನುಂಡು ಮಿಂಜಕ್ಕೆ ತೆರಕಿತು. ಆಹ್ವಾನಿತಂಗೆಲ್ಲ ಇದನ್ನ ಅರ್ಜಿತ್ತು ಸಾಕಾರ ತರೋಣಂದು ಮನೆಕಾರ ಕಟ್ಟಂಡಿತು. ರೇಷ್ಮೆಯ ಪ್ರೌಢಿಮೆ ಪ್ರಪಂಚಕ್ಕೆ ಪಸರಿಸಿದ ಇಮ್ಯಾನ್ಯುವಲ್ ಸಿಲ್ಕ್ಸ್ ನ ಅತ್ಯಂತ ನೂತನ ಶೋರೂಮ್ ಇದೀಗ ಇರಿಟಿಯಲ್ಲಿ. ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಕಳೆದ 26 ಫೆಬ್ರವರಿಗೆ ನಿಧನರಾದ ಮೂರ್ನಾಡು ಕಾಂತೂರು ಗ್ರಾಮದ ಉಳುವಾರನ ರಮೇಶ್ ಅವರ ಮಂಗ ದಿನೇಶ್ ದಿನೂ ಅವರ ತಿಥಿಕರ್ಮಾಂತರ ಇದೇ 13ಕ್ಕೆ ಸೋಮವಾರ ಮಧ್ಯಾಹ್ನ 12:00 ಕಾಂತೂರು ಗ್ರಾಮದ ಮೃತರ ಸ್ವಂತ ಮನೆಯಲ್ಲಿ ನಡೆದದೆ. ಮನೆವು ಊರವು ನೆಂಟರಿಷ್ಟರು ಎಲ್ಲ ಇದನ್ನೇ ಕಾಗದಾಂತ ಜ್ಞಾನ ಮಾಡಿಕೊಂಡು ಬರೋಕುತ ಮೃತರ ಅಪ್ಪ ಅಮ್ಮ ಹೆಣ್ಣು ಮತ್ತೆ ಮಕ್ಕ ಹಂಗೆ ಸಂಸಾರದವು ಕೇಳಿಕೊಂಡಳು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಜರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್ ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕಾಲ್ ಜಬ್ಬಂಡ ಸುರೇಶ್ ಮುತ್ತಣ್ಣ 220095. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಬುಳ್ಳುಮಾಡು ಅಡುಕೋಣಿ ಶ್ರೀ ಶಾಸ್ತಾವು ಈಶ್ವರ ವಿಷ್ಣುಮೂರ್ತಿ ದೇವರ ಪುನಃ ಪ್ರತಿಷ್ಠೆ ಇಂದು 6:00 ಇಂಜ. ಇದೇ 13ನೇ ತಿಂಗಳಾಚೆ ಕೆತ್ತನೆ ಫಲತರ ಪೂಜಾ ಕಾರ್ಯತೋಡೆ ನಡಪ. 13ನೇ ತಿಂಗಳಾಚೆ ಶ್ರೀ ಶಾಸ್ತಾವು ಈಶ್ವರ ದೇವ ಪಿಂಜ ವಿಷ್ಣುಮೂರ್ತಿ ದೇವರ ಪ್ರತಿಷ್ಠಾ ಮಹೋತ್ಸವ. 14ನೇ ಚೌವಾಚೆ ಕಾಲ್ತರ ಕುಂಬ್ಯಾರ ನಮ್ಮ ನಡಪ. ಪ್ರತಿದಿನ ಕೂಳುದಾನ ಉಂಡು ಭಕ್ತಾದಿ ಎಲ್ಲ ಬಂತು ದೇವರ ಆಶೀರ್ವಾದ ಪಡೆದೋಣಂದು ತಕ್ಕ ಮುಖ್ಯಸ್ಥಂಗ ಅಧ್ಯಕ್ಷ ಆಡಳಿತ ಮಂಡಳಿಕಾರ ಪಿಂಜ ಗ್ರಾಮಸ್ಥಂಗ ಕಟ್ಟಣಿತು. ನಿಧನ ಸುದ್ದಿ. ಮೈಸೂರ್ಲ ವಾಸಂಜ ಬೊವೇರೆಂಡ ಎಂ ಚಿನ್ನಪ್ಪ ಇಂಗ ಇಂದು ಪೊಲಾಕ ಮರಣಪಟ್ಟಿತು. ನಡಿಕೇರೆಂಡ ಚಿನ್ನಪ್ಪ ಜಂಡ ಕುರುಮೋವ ಪಟ್ಟೋಲೆ ಪಳಮ ಕೃತಿನ ತರ್ಜುಮೆ ಮಾಡಿನ ಡಾ ಬೊವೇರೆಂಡ ನಂಜಮ್ಮ ಚಿನ್ನಪ್ಪ ಎಂಗಡವಾಡಿಯ 89 ಬೈತ್ರ ಬೊವೇರೆಂಡ ಎಂ ಚಿನ್ನಪ್ಪ ಎಂಗಡ ದಪ್ಪನ ಕಾರ್ಯ ಇಂದು ಮೈಸೂರ್ಲ ನಡೆದದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ